ದಕ್ಷಿಣ ಪೂರ್ವ ಏಷ್ಯಾ ಸೌತ್ ಈಸ್ಟ್ ಏಷ್ಯಾ ಮೂಲದ್ದಾಗಿದೆ. ಶುಂಠಿಯ ವೈಜ್ಞಾನಿಕ ಹೆಸರು ಜಿಂಜಿಬರ್ ಅಫಿಸಿನೇಲ್ ಅಂತ. ಇದು ಜಿಂಜಿಬರಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಶುಂಠಿಯನ್ನು ಬೆಳೆಯುವ ದೇಶ ಭಾರತವಾಗಿದೆ. ಭಾರತದಲ್ಲಿ ಶೇಕಡ 40%ಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಪಂಚದ ಉತ್ಪಾದನೆ ಶುಂಠಿಯನ್ನು ಬೆಳೆಯುತ್ತೇವೆ. ಹಾಗೆಯೇ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಶುಂಠಿ ಬೆಳೆಯುವ ರಾಜ್ಯ ಅಂದರೆ ನಮ್ಮ ಕರ್ನಾಟಕ. ಕರ್ನಾಟಕದಲ್ಲಿ ಇದನ್ನು ಹೆಚ್ಚಾಗಿ ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ದಾವಣಗೆರೆ ಇತ್ಯಾದಿ ಜಿಲ್ಲೆಗಳಲ್ಲಿ ಬೆಳೆಯುತ್ತಾರೆ. ಶುಂಠಿಯ ಉಪಯೋಗ ಆಯುರ್ವೇದ ಔಷಧಿಗಳಲ್ಲಿ ಹೆಚ್ಚು. ಇದನ್ನು ಗಣನೀಯ ಪ್ರಮಾಣದಲ್ಲಿ ಬೇರೆ ದೇಶಗಳಿಗೆ ರಫ್ತನ್ನು ಮಾಡಲಾಗುತ್ತದೆ. ಇದನ್ನು ಹಸಿ ಶುಂಠಿ ಹಾಗೂ ಒಣಗಿದ ಶುಂಠಿಯ ರೂಪದಲ್ಲಿ ಉಪಯೋಗಿಸಲಾಗುತ್ತದೆ. ಇದನ್ನು ಸಾಂಬಾರ ಪದಾರ್ಥವಾಗಿ ಉಪಯೋಗಿಸುವುದಲ್ಲದೆ ಸೂಪ್, ಉಪ್ಪಿನಕಾಯಿ, ತಂಪು ಪಾನೀಯಗಳು ಮತ್ತು ಇತರೆ ಪಾನೀಯಗಳಲ್ಲಿ ಉಪಯೋಗಿಸುತ್ತಾರೆ. ಶುಂಠಿಯಿಂದ ಓಲಿಯೋರೆಸಿನ್ ಹಾಗೂ ಆವಿಯಾಗಬಲ್ಲ ಎಣ್ಣೆಯನ್ನು ಸಹ ಸಂಸ್ಕರಿಸಲಾಗುತ್ತದೆ. ಮಾಬಲೇಶ್ವರ ಶಾಸ್ತ್ರಿಯವರೇ, ಈಗ ಶುಂಠಿ ಪ್ರತಿದಿನ ನಮ್ಮ ಅಡಿಗೆಯಲ್ಲಿ ಮತ್ತು ಆರೋಗ್ಯದ ಅಲ್ಲಿ ಇದು ತುಂಬಾ ಪ್ರಮುಖವಾದ ಪಾತ್ರ ವಹಿಸ್ತಾ ಬರ್ತಾ ಇದೆ. ಎಲ್ಲರೂ ಶುಂಠಿಯನ್ನು ಬಳಸಬೇಕು. ಅದರಲ್ಲೂ ಈ ಒಂದು ಕೋವಿಡ್ ಮಹಾಮಾರಿ ಬಂದ ತಕ್ಷಣ ಈ ಶುಂಠಿಗೆ ತುಂಬಾ ಮಹತ್ವ ಕೊಡೋಕೆ ಶುರುವಾಯಿತು. ಯಾಕಂದರೆ ಪರಂಪರಾಗತವಾಗಿ ನಮ್ಮ ದೇಶ ಆಯುರ್ವೇದ ಮತ್ತು ಪರಂಪರಾಗತವಾದ ಒಂದು ಮನೆ ಮದ್ದನ್ನು ಉಪಯೋಗಿಸುವ ಒಂದು ಹಂತ ಇದ್ದಾಗ ಈ ಶುಂಠಿ ಬೆಳೆಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ ನಾವು ಮೊದಲು ಕೊಡ್ತಾ ಇದ್ವಿ. ಇತ್ತೀಚೆಗೆ ನಾವು ಅದನ್ನು ನಿಲ್ಲಿಸಿದ್ವಿ. ಆದರೆ ಈಗ ಮತ್ತೆ ನಾವು ಈ ಒಂದು ಶುಂಠಿ ಬೇಸಾಯದ ಬಗ್ಗೆ ಹೆಚ್ಚು ಮಹತ್ವ ಕೊಡಬೇಕು. ಮತ್ತೆ ಶುಂಠಿಗೆ ಬೆಲೆ ಕೂಡ ಮಾರ್ಕೆಟಲ್ಲಿ ಅಷ್ಟೇ ಇದೆ, ತುಂಬಾ ಚೆನ್ನಾಗಿದೆ. ಅದು ಒಮ್ಮೊಮ್ಮೆ ಸ್ವಲ್ಪ ಏನು ಜಾಸ್ತಿ ಬೆಳೆ ಬಂದ ತಕ್ಷಣ ಕಡಿಮೆ ಆಗ್ಬಿಡ್ತದೆ. ಆದರೆ ಈಗ ತಮಿಳುದಾಗ ರಫ್ತು ಮಾಡಲಿಕ್ಕೂ ಕೂಡ ಇದು ಸಾಕಷ್ಟು ಅವಕಾಶ ನಮ್ಮ ರೈತ ಬಾಂಧವರಿಗೆ ಕಲ್ಪಿಸಿಕೊಡ್ತಾ ಇದೆ. ಈಗ ಶಾಸ್ತ್ರಿಯವರೇ, ಈ ಶುಂಠಿಯನ್ನು ಯಾವ್ಯಾವ ಪ್ರದೇಶಗಳಲ್ಲಿ ನಮ್ಮ ರೈತರು ಬೆಳೆಯಬಹುದು ಮತ್ತು ಈಗಾಗಲೇ ಬೆಳೀತಾ ಇದ್ದಾರೆ, ಈ ಬಗ್ಗೆನೂ ಕೂಡ ಮಾಹಿತಿ ಮಾಡಿಕೊಡಿ. ಈ ಶುಂಠಿ ಬೆಳೆಯನ್ನು ಸಮುದ್ರ ಮಟ್ಟದಿಂದ 1500 ಮೀಟರ್ ಎತ್ತರದವರೆಗಿನ ಪ್ರದೇಶಗಳಲ್ಲಿ ಬೆಳೆಯಬಹುದು. ಅಂದರೆ ನಮ್ಮ ದೇಶದಲ್ಲಿ ಕಾಶ್ಮೀರದ ಕೆಲವು ಭಾಗಗಳನ್ನು ಬಿಟ್ಟು ಬೇರೆ ಎಲ್ಲ ಕಡೆಯೂ ಈ ಶುಂಠಿಯನ್ನು ಬೆಳೆಯಬಹುದು. 800 ಮಿಲಿಮೀಟರಿಂದ 3300 ಮಿಲಿಮೀಟರ್ ಮಳೆಯಾಗುವ ಪ್ರದೇಶಗಳಲ್ಲಿ ಇದನ್ನು ಬೆಳೆಯಬಹುದು. ಮೊದಲಿಗೆ ಇದು ಗುಡ್ಡಗಾಡು ಪ್ರದೇಶಗಳ ಬೆಳೆ ಎಂದು ಪ್ರಚಲಿತದಲ್ಲಿ ಇತ್ತು. ಆದರೆ ಈಗ ಎಲ್ಲಾ ಕಡೆಯನ್ನು ಬೆಳೆಯುತ್ತಿದ್ದಾರೆ. ಹಾಗೆಯೇ ಈ ಬೆಳೆಗೆ 28°C ನಿಂದ 35°C ಉಷ್ಣತೆ ಇರುವ ಪ್ರದೇಶಗಳು ಸೂಕ್ತ. ಹಾಗೆಯೇ ಗಾಳಿಯಲ್ಲಿ ಹೆಚ್ಚು ತೇವಾಂಶವೂ ಸಹ ಇರಬೇಕು. ಮಾಬಲೇಶ್ವರ ಅವರೇ, ಈಗ ನಮ್ಮ ರೈತರು ಶುಂಠಿ ಬೆಳಿಬೇಕು ಅಂತಿದ್ದಾಗ ಯಾವ ಮಣ್ಣಿನ ಒಂದು ಗುಣಧರ್ಮ ಇದ್ದಾಗ ಅದು ಸುಲಭವಾಗಿ ಬೆಳೀತದೆ, ಈ ಬಗ್ಗೆ ಹೇಳಿ. ಶುಂಠಿ ಬೆಳೆಯಲು ಹೆಚ್ಚು ಸಾವಯವ ಪದಾರ್ಥಗಳನ್ನು ಒಳಗೊಂಡಂತಹ ಕೆಂಪು ಗೋಡು ಮಣ್ಣು, ಮರಳು ಮಿಶ್ರಿತ ಕೆಂಪು ಮಣ್ಣು ಹಾಗೂ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಏರಿ ಮಣ್ಣು ಇವುಗಳಲ್ಲಿ ಬೆಳೆಯಬಹುದು. ಆದರೆ ಸವಳು ಅಥವಾ ಜೌಗು ಪ್ರದೇಶದ ಮಣ್ಣಿನಲ್ಲಿ ಈ ಬೆಳೆಯನ್ನು ಬೆಳೆಯುವಂತಿಲ್ಲ. ಮಣ್ಣಿನ ರಸಸಾರ ಅಂದರೆ pH ಅಂತ ನಾವೇನು ಹೇಳ್ತೀವಿ, ಅದು 6-7.6 ರೇಂಜ್ನಲ್ಲಿ ಇರಬೇಕು. ಹಾಗೆಯೇ ನೀರಿನ ಇಲೆಕ್ಟ್ರಿಕಲ್ ಕಂಡಕ್ಟಿವಿಟಿ EC 1.5 ತನಕ ಇರಬಹುದು. ಈ ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣು ಹಾಗೂ ನೀರಿನ ವಿಶ್ಲೇಷಣೆಯನ್ನು ಮಾಡಿಸಬೇಕು. ಸಾಯಿಲ್ ಮತ್ತು ವಾಟರ್ ಟೆಸ್ಟ್ ಮಾಡಿಸುವುದು ಅವಶ್ಯಕ. ಈ ರಿಪೋರ್ಟಿನ ಆಧಾರದಲ್ಲಿ ಈ ಮಣ್ಣಿಗಾಗಲಿ ಅಥವಾ ನೀರಿಗಾಗಲಿ ಯಾವುದೇ ರೀತಿಯ ನಾವು ಟ್ರೀಟ್ಮೆಂಟ್ ಕೊಡೋದಿದ್ರೆ ಅದರ ಪ್ರಕಾರ ಅದನ್ನು ಮಾಡಿಸಬೇಕಾಗುತ್ತದೆ. ಮಾಬಲೇಶ್ವರ ಶಾಸ್ತ್ರಿಯವರು, ಶುಂಠಿಯನ್ನ ಸಾಮಾನ್ಯವಾಗಿ ಯಾವಾಗ ನಾಟಿ ಮಾಡಬೇಕಾಗುತ್ತೆ ಮತ್ತೆ ಸೂಕ್ತ ಕಾಲ ಯಾವುದು ಅಂತ ಹೇಳಿ. ಈ ಶುಂಠಿಯನ್ನು ನಾಟಿ ಮಾಡಲು ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳುಗಳು ಸರಿಯಾದ ಕಾಲ. ಶುಂಠಿ ಬೆಳೆಯುವ ಜಾಗದ ಆಯ್ಕೆ ಎಂದರೆ ಸಾಧಾರಣವಾದ ಇಳಿಜಾರು ಅಥವಾ ಸಮತಟ್ಟಾದ ಜಾಗ ಒಳ್ಳೆಯದು. ಇನ್ನೊಂದು ಪ್ರಮುಖ ಅಂಶವೆಂದರೆ ಈ ಶುಂಠಿಯನ್ನು ಬೆಳೆಯುವ ಜಾಗದಲ್ಲಿ ಹಿಂದಿನ ಬೆಳೆಗಳಾಗಿ ಬದನೆ, ಮೆಣಸು, ಟೊಮೆಟೊ, ತಂಬಾಕು, ಆಲೂಗಡ್ಡೆ, ಹೂಕೋಸು ಅಥವಾ ಎಲೆಕೋಸು ಈ ರೀತಿಯ ಬೆಳೆಗಳನ್ನು ಬೆಳೆದಿರಬಾರದು. ಇನ್ನು ಭತ್ತ, ಕಬ್ಬು, ಜೋಳ ಅಥವಾ ತೊಗರಿ ಬೆಳೆ ಬೆಳೆದಿದ್ದರೆ ಅಡ್ಡಿಯಿಲ್ಲ. ಹಾಗೆಯೇ ಶುಂಠಿಯನ್ನು ಬೆಳೆದ ನಂತರ ಪುನಃ ಅದೇ ಜಾಗದಲ್ಲಿ ಮರುವರ್ಷ ಶುಂಠಿಯ ಕೃಷಿಯನ್ನು ನಾವು ಮಾಡಬಾರದು. ಆಮೇಲೆ ಮಾಬಲೇಶ್ವರ ಶಾಸ್ತ್ರಿಗಳು, ಶುಂಠಿ ಬೆಳೆ ಬೇಸಾಯದಲ್ಲಿ ಪ್ರಮುಖವಾಗಿ ಯಾವ್ಯಾವ ತಳಿಗಳು ಬರ್ತದವೆ ಅದ್ರ ಬಗ್ಗೆನೂ ಹೇಳಿ. ಶುಂಠಿಯಲ್ಲಿ ಪ್ರಮುಖವಾಗಿ ರಿಯೋ ಡಿ ಜನೈರೋ, ಚೀನಾ, ಹಿಮಾಚಲ್, ಮಾರನ್, ಜೋರ್ಹಟ್, ನರಸಾಪಟ್ಟಣಂ, ಮೈನಾಡ್, ಮಾನಂತಾಡಿ ಮುಂತಾದ ತಳಿಗಳಿವೆ. ಈ ಶುಂಠಿಯ ವಾಣಿಜ್ಯ ಉತ್ಪಾದನೆ ನಮಗೆಲ್ಲ ತಿಳಿದಿರುವಂತೆ ಮೊದಲನೆಯದಾಗಿ ಕೇರಳದಲ್ಲಿ ಪ್ರಾರಂಭವಾಯಿತು. ಈಗ ಕರ್ನಾಟಕದಲ್ಲಿ ಇದನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಹಾಗೆಯೇ ಇದರಲ್ಲಿ ಸುಧಾರಿತ ತಳಿಗಳಾದ ಸುಪ್ರಭಾ, ಸುರುಚಿ ಹಾಗೂ ಸುರಭಿ ಇವು ಮುಂತಾದವು ಇವುಗಳಲ್ಲಿ ಪ್ರಮುಖವಾದವು. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಎಂದರೆ ಇಳುವರಿ ಹಾಗೂ ನಾರಿನಂಶ. ಹಸಿ ಶುಂಠಿಯನ್ನು ಮಾಡುವುದಾದರೆ ನಾರಿನಂಶ ಕಡಿಮೆ ಇರಬೇಕು. ಈ ಫಿಂಗರ್ಸ್ ಅಂತ ನಾವೇನು ಹೇಳ್ತೀವಿ, ಶುಂಠಿಯ ಬೆರಳುಗಳು, ಇವು ಉದ್ದವಾಗಿರಬೇಕು. ಹಾಗಾದರೆ ಈ ಹಸಿ ಶುಂಠಿಯ ತಳಿಗಳು ಯಾವುದು ಅಂತ ನೋಡೋದಾದರೆ ರಿಯೋ ಡಿ ಜನೈರೋ, ಚೈನಾ, ಮಹಿಮಾ, ಕರಕ್ಕಲ್, ನದಾಲ್ ಇವುಗಳು ಕಡಿಮೆ ನಾರಿನಂಶ ಹೊಂದಿರುವಂತಹ ತಳಿಗಳಾಗಿದ್ದರಿಂದ ಇವುಗಳನ್ನು ಹಸಿ ಶುಂಠಿಗೆ ಬಳಸಬಹುದು. ಅದೇ ರೀತಿ ಒಣಶುಂಠಿಯ ತಳಿಗಳು ನಾದಿಯಾ, ಕರಂಪಾಡಿ, ಸುರುಚಿ, ಸುರಭಿ ಹಾಗೂ ಮಹಿಮಾ. ಇನ್ನು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೆಯುವ ತಳಿ ಅಂದರೆ ಮೋರ್ ದೆನ್ 80% 80% ಹೆಚ್ಚು ಬೆಳೆಯುವ ಶುಂಠಿ ತಳಿ ಅಂತಂದರೆ ರಿಯೋ ಡಿ ಜನೈರೋ. ಇದರ ನಂತರ ಹಿಮಾಚಲ್ ಹಾಗೂ ಮಹಿಮಾ ತಳಿಗಳು ಬರುತ್ತವೆ. ಈಗ ಮಾಬಲೇಶ್ವರ ಶಾಸ್ತ್ರಿಯವರೇ, ಶುಂಠಿಯ ಬೇಸಾಯದ ಕ್ರಮದ ಬಗ್ಗೆನೂ ಕೂಡ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ. ಈ ಏನೇನು ಕ್ರಮಗಳನ್ನು ಅನುಸರಿಸಿದರೆ ಅವರು ಒಳ್ಳೆ ಶುಂಠಿ ಬೆಳೆಯ ಬೇಸಾಯವನ್ನು ಕೈಗೊಳ್ಳಬಹುದು? ಈ ಶುಂಠಿಯ ಬೇಸಾಯ ಕ್ರಮಗಳು ಅಂತಂದರೆ ಬಿತ್ತನೆ ಶುಂಠಿ ಇದು ನಮಗೆ 600 kg 1 ಎಕರೆಗೆ ಬೇಕಾಗುತ್ತದೆ. ಅಂದರೆ ಸರಿಸುಮಾರು 1500 kg ಪ್ರತಿ ಹೆಕ್ಟೇರ್ಗೆ. ಈ ಬಿತ್ತನೆ ಶುಂಠಿಯನ್ನು ಆಯ್ಕೆ ಮಾಡುವಾಗ ಕೆಲವು ಮಾನದಂಡಗಳಿವೆ. ಮೊದಲನೆಯದಾಗಿ ಅದು ದಪ್ಪ ಹಾಗೂ ಉದ್ದವಾಗಿರಬೇಕು. ಅದರ ಬೆಳವಣಿಗೆ 8-10 ತಿಂಗಳುಗಳ ತನಕ ಆಗಿರಬೇಕು. ಎಲ್ಲಕ್ಕಿಂತ ಪ್ರಮುಖವಾಗಿ ಅದು ರೋಗರಹಿತವಾಗಿರಬೇಕು. ಕನಿಷ್ಠ 3 ಕಣ್ಣುಗಳಿರಬೇಕು ಹಾಗೂ ಅದರ ತೂಕ 15-20 g ಇರಬೇಕು. ಇನ್ನು ಶುಂಠಿಯ ಬೀಜೋಪಚಾರ ಮಾಡುವ ಕ್ರಮಗಳನ್ನು ತಿಳ್ಕೊಳ್ಳೋದ ಅಂತಂದ್ರೆ, ಈ ಶುಂಠಿಯ ಬೆಳವಣಿಗೆಯ ಪೂರ್ವದಲ್ಲಿ ಶುಂಠಿಯ ಬೀಜೋಪಚಾರ ಮಾಡುವುದು ತುಂಬಾ ಅವಶ್ಯಕ. ಈ ಬೆಳೆಯಲ್ಲಿ ಪ್ರಮುಖ ರೋಗಗಳಾದ ಕೆಂಪು ಕೊಳೆ ರೋಗ, ಕರಿ ಕುಡಿ ರೋಗ, ನಿಮೆಟೋಡ್, ಎಲೆ ಚುಕ್ಕ ರೋಗ ಮುಂತಾದವು ಹೆಚ್ಚಾಗಿರುವ ಕಾರಣ ನಾವು ಬೀಜೋಪಚಾರವನ್ನು ತಪ್ಪದೇ ಮಾಡಬೇಕು. ಇದಕ್ಕಾಗಿ ನಾವು ಬೀಜದ ಶುಂಠಿಯನ್ನು 20-25 kg ಮೂಟೆಯಲ್ಲಿ ಹಾಕಿ 1 ಶಿಲೀಂದ್ರನಾಶಕ, 1 ಕೀಟನಾಶಕ ಹಾಗೂ 1 ಬ್ಯಾಕ್ಟೀರಿಯಾಸೈಡ್ ಇರುವ ದ್ರಾವಣದಲ್ಲಿ ಅದ್ದಿ ತೆಗೆಯಬೇಕು. ಸಾಮಾನ್ಯವಾಗಿ ಶಿಲೀಂದ್ರನಾಶಕವಾಗಿ ಸಾಫ್ ಅಥವಾ ಸ್ಪ್ರಿಂಟ್ ಹೇಳೋ 1 ಶಿಲೀಂದ್ರನಾಶಕವನ್ನು ಬಳಸುತ್ತೇವೆ. ಅದರ ಜೊತೆ ಏನು ತಿಳಿಸಿ, ಯಾಕಂದ್ರೆ ಯಾವ್ಯಾವ ಬೆಳೆಗಳ ಮಧ್ಯದಲ್ಲೂ ಕೂಡ ಈ ಒಂದು ಶುಂಠಿ ಬೆಳೀಲಿಕ್ಕೆ ಅವಕಾಶ ಉಂಟು? ಹೌದು, ಇದು ಸಹ ತುಂಬಾ ಪ್ರಮುಖವಾದ ವಿಷಯ. ಮಣ್ಣು ಮತ್ತು ಹವಾಗುಣವನ್ನಾಧರಿಸಿ 6-8 ದಿನಗಳಿಗೊಮ್ಮೆ ನಾವು ಶುಂಠಿಗೆ ನೀರನ್ನು ಕೊಡಬೇಕಾಗತ್ತೆ. ಹೆಚ್ಚಿನ ರೈತರು ಸ್ಪ್ರಿಂಕ್ಲರ್ ಮುಖಾಂತರ ನೀರನ್ನು ಕೊಡುತ್ತಾರೆ. ಹನಿ ನೀರಾವರಿಯನ್ನು ಸಹ ಮಾಡಬಹುದು. ಇದರಿಂದ ಶುಂಠಿ ಬೆಳೆಯುವ ಹೊಲದಲ್ಲಿ ತೇವಾಂಶವು ಸರಿಯಾಗಿ ನಿರ್ವಹಿಸಲ್ಪಡುತ್ತದೆ. ಜಮೀನಿನಲ್ಲಿ 2-3 ಬಾರಿ ಕಳೆ ತೆಗೆದು ಕಳೆಗಳಿಂದ ಮುಕ್ತವನ್ನಾಗಿಡಬೇಕಾಗುತ್ತದೆ. ಶುಂಠಿಯನ್ನು ಏಕ ಬೆಳೆಯಾಗಿ ಅಥವಾ ತೆಂಗು, ಅಡಿಕೆ, ಕಾಫಿ, ಕಿತ್ತಲೆ ತೋಟಗಳಲ್ಲಿ ಅಂತರ್ಬೆಳೆಯಾಗಿ ಬೆಳೆಸಬಹುದು. ಈ ಶುಂಠಿ ಹಾಗೂ ಅರಿಶಿನ ಇವು ಎರಡೂ ಬೆಳೆಗಳು ಸ್ವಲ್ಪ ಮಟ್ಟಿಗೆ ನೆರಳನ್ನು ಬೇಡುವಂತಹ ಬೆಳೆಗಳಾಗಿವೆ. ಹಾಗಾಗಿ ಇವೆರಡರಲ್ಲೂ ಅಂತರ ಬೆಳೆಗಳನ್ನಾಗಿ ಬೆಳೆಯಲು ಯಾವುದೇ ರೀತಿಯ ತೊಂದರೆ ಇಲ್ಲ. ಶುಂಠಿ ಬೆಳೆಯ ಬೇಸಾಯದಲ್ಲಿ ಯಾವ್ಯಾವ ತರದ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ಶುಂಠಿಗೆ ಪ್ರಮುಖವಾಗಿ ಕಾಡುವಂತಹ ಕೀಟಗಳು ಕಾಂಡ ಕೊರೆಯುವ ಹುಳು, ಎಲೆ ತಿನ್ನುವ ಹುಳು ಹಾಗೂ ಗುಪ್ತ ಕಾಂಡ ಶಲ್ಕ ಕೀಟ ಅಂತ ಇರುತ್ತೆ. ಇವುಗಳಲ್ಲಿ ಪ್ರಮುಖವಾದ ರೋಗಗಳು ಅಂತಂದರೆ ಎಲೆ ಚುಕ್ಕ ರೋಗ ಮತ್ತು ಕೊಳೆ ರೋಗ. ನಾನು ಈಗಾಗಲೇ ತಿಳಿಸಿದಂತೆ ನಾಟಿ ಮಾಡಲು ಉಪಯೋಗಿಸುವಂತಹ ಬಿತ್ತನೆ ಶುಂಠಿಗೆ ಬೀಜೋಪಚಾರವನ್ನು ತಪ್ಪದೇ ಮಾಡಬೇಕು. ಎಲೆ ತಿನ್ನುವ ಹುಳು, ರಸ ಹೀರುವ ಕೀಟಗಳು ಮತ್ತು ಕಾಂಡ ಕೊರೆಯುವ ಹುಳುಗಳನ್ನು ನಿಯಂತ್ರಿಸಲು 1.5-2 ml ಡೈಮಿಥೋಯೇಟ್ ಅಥವಾ ಕ್ಯೂನಾಲ್ಫಾಸ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಗಡ್ಡೆ ಕೊಳೆ ರೋಗದಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ ಮಡಿಗಳನ್ನು 2 g/1 l ನೀರಿಗೆ ಮೆಟಾಲ್ಯಾಕ್ಸಿಲ್ ಮತ್ತು ಮ್ಯಾಂಕೋಜೆಬ್ ಇರುವಂತಹ ಶಿಲೀಂದ್ರನಾಶಕವನ್ನು ಬಳಸಿ ಸಿಂಪಡಿಸಬೇಕು. ಇನ್ನು ರೀಡೋಮಿಲ್, ಎಲೆ ಚುಕ್ಕ ರೋಗಗಳನ್ನು ನಿಯಂತ್ರಿಸಲು 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ COC ಅಥವಾ 2 ಗ್ರಾಂ ಮ್ಯಾಂಕೋಜೆಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಶುಂಠಿಯ ಬೀಜೋಪಚಾರ ಮಾಡುವುದರಿಂದ ಹಾಗೂ ಚೆನ್ನಾಗಿ ನೀರು ಬಸಿದು ಹೋಗುವ ಮಣ್ಣಿನಲ್ಲಿ ಬೆಳೆಸುವುದರಿಂದ ಇದರಲ್ಲಿ ಬರುವಂತಹ ಪ್ರಮುಖ ರೋಗಗಳನ್ನು ನಿಯಂತ್ರಿಸಬಹುದು. ಆಮೇಲೆ ಈ ಒಂದು ಶುಂಠಿಯ ಕೊಯ್ಲು ಮತ್ತು ಅದರ ಇಳುವರಿ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ ಮಹಾಬಲೇಶ್ವರ ಶಾಸ್ತ್ರಿ ಅವರೇ. ಈ ಶುಂಠಿಯನ್ನು ನಾಟಿ ಮಾಡಿದ 7 ರಿಂದ 8 ತಿಂಗಳುಗಳಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಳು ಪ್ರಾರಂಭಿಸುತ್ತವೆ. ಇದು ಶುಂಠಿಯು ಕೊಯ್ಲಿಗೆ ಬಂದಿರುತ್ತದೆ ಎಂದು ನಮಗೆ ತಿಳಿಸುತ್ತದೆ. ಶುಂಠಿಯನ್ನು ಅಗೆದು ತೆಗೆಯುವುದಕ್ಕೆ 4 ರಿಂದ 5 ದಿವಸಗಳ ಮೊದಲು ನೀರನ್ನು ಹಾಯಿಸಬೇಕು. 1 ಎಕರೆಗೆ ಸರಾಸರಿ 4,000 ರಿಂದ 5,000 ಕೆಜಿ ಅಂದರೆ 4 ರಿಂದ 5 ಟನ್ ಶುಂಠಿಯನ್ನು ಪಡೆಯಬಹುದಾಗಿದೆ. ಶುಂಠಿಯಲ್ಲಿ ಏನು ಸಸ್ಯ ಸಂರಕ್ಷಣಾ ಕ್ರಮವನ್ನು ಅನುಸರಿಸಬೇಕು ಮತ್ತೆ ಒಣಶುಂಠಿ ಹೆಂಗ್ ಮಾಡಬೇಕು ಅದ್ರ ಬಗ್ಗೆನೂ ಹೇಳಿ. ಈ ಶುಂಠಿಯ ಸಂಸ್ಕರಣೆ ಅಥವಾ ಒಣಶುಂಠಿ ಮಾಡುವ ವಿಧಾನ ಅಂತಂದ್ರೆ, ಒಣಶುಂಠಿಯನ್ನು ತಯಾರಿಸಲು ಶುಂಠಿಯನ್ನು 8 ರಿಂದ 8.5 ತಿಂಗಳುಗಳ ಅವಧಿಯಲ್ಲಿ ಕೊಯ್ಲು ಮಾಡಬೇಕು. ನಂತರ ಇವುಗಳನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿಡಬೇಕು. ಕಾಂಡಗಳಿಗೆ ಅಂಟಿರುವ ಮಣ್ಣನ್ನು ಕೈಯಿಂದ ತಿಕ್ಕಿ ತೆಗೆಯಬೇಕು. ಸೀಳಿದ ಬಿದಿರಿನ ಚೂಪಾದ ತುದಿಯ ಸಹಾಯದಿಂದ ಶುಂಠಿಯ ಹೊರಪದರವನ್ನು ತೆಗೆಯಬೇಕು. ಮತ್ತೆ ಇನ್ನೊಮ್ಮೆ ತೊಳೆದು 1 ವಾರ ಬಿಸಿಲಿನಲ್ಲಿ ಸಮನಾಗಿ ಹರಡಿ ಒಣಗಿಸಬೇಕು. ಅನಂತರ ಒಣಗಿದ ಕಾಂಡಗಳನ್ನು ಒಂದಕ್ಕೊಂದು ತಿಕ್ಕಿ ಸ್ವಚ್ಛ ಮಾಡಬೇಕು. ಈಗಿನ ದಿನಗಳಲ್ಲಿ ಈ ಶುಂಠಿಯನ್ನು ಒಣಗಿಸಲು ಡ್ರೈಯರ್ ಅನ್ನು ಸಹ ಉಪಯೋಗಿಸುತ್ತಾರೆ. 1 ಕ್ವಿಂಟಲ್ ಹಸಿ ಶುಂಠಿಯಿಂದ 16 ರಿಂದ 25 ಕೆಜಿ ಒಣಶುಂಠಿಯನ್ನು ಪಡೆಯಬಹುದು. ಈ ಒಂದು ಶುಂಠಿಯ ಬೀಜ ಅಥವಾ ಅದರ ಗಡ್ಡೆಗಳ ಸಂರಕ್ಷಣೆ ಹೆಂಗ್ ಮಾಡಬೇಕು, ಶೇಖರಣೆ ಹೆಂಗ್ ಮಾಡಬೇಕು, ಇದ್ರ ಬಗ್ಗೆ ಹೇಳಿ ಶಾಸ್ತ್ರಿಗಳೇ. ಈ ಶುಂಠಿಯ ಕೊಯ್ಲಿನ ನಂತರ ಆರೋಗ್ಯವಂತ ಹಾಗೂ ತಾಜಾ ಗಡ್ಡೆಗಳನ್ನು ಮುಂದಿನ ಬೆಳೆಗೆ 3 ರಿಂದ 4 ತಿಂಗಳುಗಳ ಕಾಲ ಹಾಳಾಗದಂತೆ ಶೇಖರಿಸಿಡುವುದು ಅತ್ಯಂತ ಅಗತ್ಯವಾಗುತ್ತದೆ. ಈ ಶುಂಠಿಯು 8 ರಿಂದ 10 ತಿಂಗಳುಗಳ ಬೆಳೆ. ಹಾಗೆಯೇ ಅದನ್ನು ಇನ್ನು 3 ರಿಂದ 4 ತಿಂಗಳುಗಳ ಕಾಲ ಈ ಗಡ್ಡೆಗಳನ್ನು ನಾವು ಶೇಖರಿಸಿಟ್ಟು ಮುಂದಿನ ಬೆಳೆಗೆ ಉಪಯೋಗಿಸಬಹುದು. ಈ ಶುಂಠಿಯನ್ನು ಅಗೆದು ತೆಗೆದ ನಂತರ ಬೀಜದ ಗಡ್ಡೆಗಳನ್ನು ಶಿಲೀಂದ್ರನಾಶಕ ಹಾಗೂ ಕೀಟನಾಶಕ ದ್ರಾವಣಗಳಿಂದ 30 ನಿಮಿಷಗಳ ಕಾಲ ಉಪಚರಿಸಿ ಅನಂತರ ನೆರಳಿನಲ್ಲಿ ಆರಿಸಿ ಗಡ್ಡೆಗಳನ್ನು ರಕ್ಷಿತ ಪ್ರದೇಶದಲ್ಲಿ ನೆರಳಿನಲ್ಲಿ ಅಥವಾ ಕಂದಕದಲ್ಲಿ ಪದರುಗಳಾಗಿ ಜೋಡಿಸಬೇಕು. ಇದಕ್ಕೆ 2 ಪದರುಗಳ ಮಧ್ಯೆ ಮರದ ಹೊಟ್ಟು ಅಥವಾ ಮರಳನ್ನು ಮುಚ್ಚಿ ಶೇಖರಿಸಿ ಇಡಬಹುದು. ಇದರಿಂದ ಗಡ್ಡೆಗಳಲ್ಲಿರುವ ತೇವಾಂಶವನ್ನು ಸಂರಕ್ಷಿಸಲು ಅನುಕೂಲವಾಗುತ್ತದೆ. ಹೀಗೆ ಇಂತಹ ಗಡ್ಡೆಗಳನ್ನು ಬಿತ್ತನೆ ಮಾಡಿದಾಗ ಉತ್ತಮವಾಗಿ ಮೊಳಕೆ ಬರುತ್ತದೆ. ಮಹಾಬಲೇಶ್ವರ ಶಾಸ್ತ್ರಿಯವರೇ, ಈಗ ನಾವು ಶುಂಠಿ ಬೆಳೆ ಬೇಸಾಯ ಮಾಡಿದ ವರ್ಷ ಮರು ವರ್ಷ ಅಂದರೆ ಮುಂದಿನ ವರ್ಷ ನಾವು ಅದೇ ಜಾಗದಲ್ಲಿ ಶುಂಠಿ ಬೆಳಿಬಾರ್ದು ಅಂತ ಹೇಳಿದ್ರಿ, ಮತ್ತೆ ಅಲ್ಲಿನ ಬೆಳೆಗೆ ಹಂಗೆ ಒಂದು ವೇಳೆ ಬೆಳೆದ್ರೆ ಏನಾಗುತ್ತೆ, ಏನು ಪರಿಣಾಮ ಆಗ್ಬೋದು? ಈ ಶುಂಠಿ ಮತ್ತು ಅರಿಶಿನ ಇವು ಎರಡೂ ಬೆಳೆಗಳು ಸಹ ಭೂಮಿಯಿಂದ ಸಾಕಷ್ಟು ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. ಅಂದರೆ ನಾವೇನು ಎಕ್ಸಾಸ್ಟಿವ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಿ, ಅದೇ ರೀತಿ ಭೂಮಿಯಿಂದ ಪೋಷಕಾಂಶಗಳನ್ನು ಇವು ಹೀರಿಕೊಳ್ಳುವುದರಿಂದ ನಮ್ಮ ಮುಂದಿನ ಬೆಳೆಗೆ ಪೋಷಕಾಂಶಗಳ ಕೊರತೆ ಉಂಟಾಗುತ್ತದೆ. ಹಾಗೆಯೇ ಕೆಲವೊಂದು ರೋಗ ಹಾಗೂ ಕೀಟಗಳ ಬಾಧೆಯೂ ಸಹ ಶುಂಠಿಯನ್ನು ಒಂದೇ ಜಮೀನಿನಲ್ಲಿ ನಿರಂತರವಾಗಿ ಬೆಳೆಯುವುದರಿಂದ ಬರುತ್ತದೆ. ಈ ಕಾರಣದಿಂದ ಶುಂಠಿ ಬೆಳೆದ ಪ್ರದೇಶದಲ್ಲಿ 2ನೇ ವರ್ಷವೂ ಸಹ ಅದನ್ನು ಬೆಳೆಯಬಾರದಾಗುತ್ತೆ. ಬೆಳೀತಾ ಹೋದ್ರೆ ನಿಮಗೆ ಒಳ್ಳೇದಾಗಲ್ಲ, ಮುಂಬರುವ ಬೆಳೆ ಕುಂಠಿತವಾಗಿ ಬೆಳೆ ಕೊಡ್ತದೆ. ಹೌದು, ಆಯ್ತು, ಅಗ್ದಿ ಉಪಯುಕ್ತವಾದ ಮಾಹಿತಿಯನ್ನು ಮಾಡಿಕೊಟ್ರಿ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಮಹಾಬಲೇಶ್ವರ ಶಾಸ್ತ್ರಿ ಅವರು ಈ ಒಂದು ಶುಂಠಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಪೇಕ್ಷಿಸುತ್ತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ. ನನ್ನ ಸಂಪರ್ಕ ಸಂಖ್ಯೆ 9880536846 9880536846. ಇನ್ನೊಮ್ಮೆ ಮಹಾಬಲೇಶ್ವರ ಶಾಸ್ತ್ರಿಯವರೇ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಶುಂಠಿ ಬೆಳೆಯ ಬಗ್ಗೆ ಸಂದರ್ಶನವನ್ನು ಕೇಳಿದಿರಿ ರೈತ ಬಾಂಧವರೇ. ಇನ್ನೀಗ ಕೋಲಾಟದ ಪದಗಳನ್ನು ಕೇಳೋಣ, ರಂಗಸ್ವಾಮಯ್ಯ ಮತ್ತು ಸಂಗಡಿಗರಿಂದ. ಮರುಳನ್ ಮರುಳನ್ ದರುಳೋ ಜಾಣ ತಂದನ್ ಏ ತಂದ ಸಂಧನ್ಯ ತಾನೊಂದರುಳೋ ಜಾಣ ಹೇಗದ್ದುಗೆ ಬಿಟ್ಟೋ ಎದ್ಬಾರೋ ಕೆಂಗಪ್ಪ ಇದ್ದಾರೆ ನಿಮ್ ಸೇವು ನಾಣೇ ಜಾಣ ಹೇ ಹರುಳನ್ ಮರುಳನ್ ಧರುಳೋ ಜಾಣ ಸಂಧನ್ಯ ತಾನೊಂದರುಳೋ ಜಾಣ ಇದ್ದಾರೆ ನಿಮ್ಮ ಶಿವನಾಣೆ ಶಿವರಾತ್ರಿ ಮಗ್ಗು ತಂದೆವು ಕೊಡಿ ಬಾರೋ ಜಾಣ ಹೇ ಹರುಳನ್ ಮರುಳನ್ ಧರುಳೋ ಜಾಣ ಸಂಧನ್ಯ ತಾನೊಂದರುಳೋ ಜಾಣ ಹೇ ಮಗ್ಗಿಲ್ಲವೆಂದೋ ಮುಗ್ಗಿ ಹೋಗಲು ಬೇಡ ಮಗ್ಗೋ ಏರ ನನ್ನ ಮಾನೆ ಎಂದೋ ಜಾಣ ಹೇ ಮಗ್ಗಿಲ್ಲವೆಂದೋ ಮುಗ್ಗಿ ಹೋಗಲು ಬೇಡ ಮಗ್ಗು ಹಿರಣನ್ ಮಾನೆ ಹಿಂದೋ ಜಾಣ ಮಗ್ಗು ಹಿರಣನ ಮನೆ ಹಿಂದೆ ಕೆಂಗಪ್ಪ ಮಗ್ಗರಳಿ ಬಾಯಿ ಬೀಡುತ್ತಾವೋ ಜಾಣ ಹೇ ಹೂವಿಲ್ಲವೆಂದೋ ಹೂವಿಗೆ ಹೋಗ ಬೇಡ ಹೂವು ಹಿರಣನ್ ಮಾನೆ ಹಿಂದೋ ಜಾಣ ಹೇ ಹೂವು ಈರಣನ ಮನೆ ಹಿಂದೆ ಕೆಂಗಪ್ಪ ಹೂವರಳಿ ಬಾಯಿ ಬೀಡ ತಾವೋ ಜಾಣ ಹೇ ಹರುಳನ್ ಮರುಳನ್ ಧರುಳೋ ಜಾಣ ತಂದನ್ನೇ ತಾನೊಂದರುಳೋ ಜಾಣ ಹೇ ತಂಟೆ ಹೇ ತಂದನ್ನೆ ತಾನೊಂದರುಳೋ ಜಾಣ ಅರುಳನ್ ಮರುಳನ್ ಧರುಳೋ ಜಾಣ ಅರುಳನ್ ಮರುಳನ್ ಧರುಳೋ ಜಾಣ ಹೇ ಕಸ್ತೂರ್ ಗಮ ಕೊಳ್ಳೋ ಗಂಧದ್ ಬರಣಿ ಕೊಳ್ಳ ಅಂದೊಳ್ಳಿ ಮಕ್ಕಿನ್ ಬಳ್ಕೊಳ್ಳೋ ಜಾಣ ಹೇ ಕಸ್ತೂರ್ ಗಮ ನೊಳ್ಳೆ ಗಂಧದ್ ಬರಣಿ ನೊಳ್ಳೆ ಚಂದೊಳ್ಳಿ ಮಕ್ಕಿನ್ ಬಳ್ಕೊಳ್ಳೆ ಜಾಣೆ ಹತ್ತು ಕಾಲಿ ಕೇಣಿ ಮುತ್ತಿನ ತೂರಾಯಿ ಮತ್ಯಾರಿಗೂ ಕೊಯ್ದಿಯೋ ಜಾಣ ಹೇ ಹತ್ತು ಕಾಲಿ ಕೇಣಿ ಮುತ್ತಿನ ತೂರಾಯಿ ಮತ್ಯಾರಿಗೂ ಕೊಯ್ದಿಯೋ ಜಾಣ ಹೇ ನಮ್ಮೂರ ಕಳ್ಳಾರ ಬೇಡ ಹುಡ್ಗಿಯ ತೋರಾದ ತುರ್ಬಿಗೆ ಕುಯ್ತೀನಿ ಜಾಣೆ ಹೇ ಬೇಡ ರುಡ್ಗಿ ಸಂಘ ಬ್ಯಾಡ್ಗಾಣೋ ಕೆಂಗಪ್ಪ ಬೇಡ ರುಡ್ಗಿಯೋ ಬೆಡ್ಗರಿಯಾಳೋ ಹೇ ಬೇಡ ರುಡ್ಗಿಯೋ ಬೆಡ್ಗರಿಯಾಳೋ ಕೆಂಗ ಬಾರೆಂದೆ ಅಳುದಾಳೋ ಜಾಣ ಹೇ ಹರುಳನ್ ಮರುಳನ್ ಧರುಳೋ ಜಾಣ ತಂದನ್ನೆ ತಾನೊಂದ್ ಧರುಳೋ ಜಾಣ ಏರಿ ಚಂದಕ್ಕೆ ನೀರಿನ ಭಾವಕ್ಕೆ ಜೀರ್ಗೋ ಮಾವಿನ ಕಮಲಕ್ಕೂ ಜಾಣ ಏರಿ ಚಂದಕ್ಕೆ ನೀರಿನ ಭಾವಕ್ಕೆ ಜೀರ್ಗೋ ಮಾವಿನ ಕಮಲಕ್ಕೂ ಜಾಣ ಹೇ ಜೀರ್ಗೋ ಮಾವಿನ ಕಮಲಕ್ಕೂ ಕೆಂಗಪ್ಪ ಹೇರಿದ ಕುದುರನ್ ಬೆಳಿದಾಣೋ ಜಾಣ ಹೇ ಬ್ಯಾಡ ರುಡ್ಗಿ ಸಂಘ ಬ್ಯಾಡ್ ಕಾಣೋ ಕೆಂಗಪ್ಪ ಬ್ಯಾಡ ರುಡ್ಗಿಯೋ ಬೆಡ್ಗರಿಯಾಳೋ ಹೇ ತೋಟದ ಕಾಲುವೆ ದಾಟೋದು ತಡವೇನು ಈಟಾಗಿ ಬರುವ ಕರ್ತಿಯ ಜಾಣೆ ಹೇ ಹರುಳನ್ ಮರುಳನ್ ಧರುಳೋ ಜಾಣ ತಂದನ್ನೆ ತಾನೊಂದ್ ಧರುಳೋ ಜಾಣ ಹೇ ತೋಟದ ಕಾಲುವೆ ದಾಟೋದು ತಡವೇನು ನೀಟಾಗಿ ಬರುವ ಕರ್ತಿಯ ಜಾಣೆ ಈ ಸ್ವೀಟಾಗಿ ಬರುವ ಗರ್ತಿ ಹೆಣ್ಣಿನ ಮೇಲೆ ಮಾತು ಬರ್ಬೋದು ಕಡವೇನೆ ಜಾಣೆ ಅರುಳಂ ಮರುಳಂ ಧರುಳೋ ಜಾಣ ತನ್ನೇ ತಾನೊಂದರುಳಂ ಮರುಳಂ ಧರುಳೋ ಜಾಣ ತನ್ನೇ ತಾನೊಂದರುಳೋ ಜಾಣ ಏ ರಾಣಿಯ ಮನೆ ಸುತ್ತ ಸೂರೆಲ್ಲ ಮಲ್ಲಿಗೆ ಜಾಣ ಕೆಂಗಪ್ಪ ಮಗ ಅವನೇ ಜಾಣ ಏ ಹರುಳನ್ ಮರುಳನ್ ಧರುಳೋ ಜಾಣ ತಂದನ್ನೇ ತಾನೊಂದ್ ಧರುಳೋ ಜಾಣ ಏ ಜಾಣ ಕೆಂಗಪ್ಪ ಮಲಗೋ ಮಂಚದ ಮೇಲೆ ತಾಳೆ ಹೂವಿನ ತಾಲ ತಿಂಬೋ ಜಾಣ ಹಿಗ್ಗಿಣಿ ತಯ್ಯೋ ತಜ್ಜಣು ತಯ್ಯೋ ತಲಂಗು ತಜ್ಜಣು ಲಲ್ಲಾ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ ಏ ಏ ಹೋರ್ಮವಾನ ಮಗಳು ನೀರ್ ಹೋಗಿ ತಂಡು ಹುಡುಗ ಏರಿ ಕಲ್ಲಾಗಿ ಹಗ್ಗನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಏ ಹರಿಯೋ ನೀರಾಗಿ ಹುಡುಗಿ ಹರಿದಿದ್ ಕಂಡೊಂದು ಹುಡುಗ ತಡ್ಡಾಣೆನಾಗಿ ತಡ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಜಿಲ್ಲಿಯ ಪಂಜಾರ ತೋಳಿಲ್ಲ ಏ ತುಂಡಾಯರಿಯಾಗಿ ಹುಡುಗ ತಡೆದಿದ್ ಕಂಡೊಂದು ಹುಡುಗಿ ಕುಚ್ಚ ಮೀನಾಗಿ ಬಳ್ಳಳು ಕಣಕ್ಕಯ್ಯ ಮಂಚಾದ ಕೆಳಕ್ಕಯ್ಯ ಜಿಲ್ಲಿಯ ಪಂಜಾರ ತೋಳಿಲ್ಲ ಏ ಬಾಳೆ ಮೀನಾಗಿ ಹುಡುಗಿ ಬಳ್ಳಿ ತಂಡೊಂದು ಹುಡುಗ ಗಾಣ ಕರ್ನಾಗಿ ಚಂದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೆಳಕ್ಕಯ್ಯ ಜಿಲ್ಲಿಯ ಪಂಜಾರ ತೋಳಿಲ್ಲ ಇಲ್ಲಲ್ಲ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ಗಾಣ ಕರ್ನಾಗಿ ಹುಡುಗ ಚಂದಿದ್ ಕಂಡೊಂದು ಹುಡುಗಿ ರಾಗಿ ಕಾಳಾಗಿ ಸಿಡ್ದಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ರಾಗಿ ಕಾಳಾಗಿ ಹುಡುಗಿ ಸಿಡ್ದಿದ್ ಕಂಡೊಂದು ಹುಡುಗ ಉಂಜನ್ ಮರಿಯಾಗಿ ಭೇದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ರಾಗಿ ಕಾಳಾಗಿ ಹುಡುಗಿ ಸಿಡ್ದಿ ತಂಡೊಂದು ಹುಡುಗ ಉಂಜನ್ ಮರಿಯಾಗಿ ಮೇದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ಉಂಜನ್ ಮರಿಯಾಗಿ ಹುಡುಗಿ ಮೇದಿದ್ ಕಂಡೊಂದು ಹುಡುಗಿ ತೋಡನ್ ಮರಿಯಾಗಿ ತೋಡಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ತೋಡನ್ ಮರಿಯಾಗಿ ಹುಡುಗಿ ತೋಡಿ ತಂಡೊಂದು ಹುಡುಗ ಒಡ್ಡ ಬಾಯಾಗಿ ಹದ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ಲಲ್ಲ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯು ಪಂಜಾರದೋಳಿಲ್ಲ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ಒಡ್ಡ ಬಾಯಾಗಿ ಹುಡುಗ ಹದ್ದಿ ತಂಡೊಂದು ಹುಡುಗಿ ನಾಗ ಮರಿಯಾಗಿ ರಾಚಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ನಾಗರ್ ಮರಿಯಾಗಿ ಹುಡುಗಿ ರಾಚಿ ತಂಡೊಂದು ಹುಡುಗ ಕೀರನ್ ಮರಿಯಾಗಿ ಕಡ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಜಿಲ್ಲಿಯ ಪಂಜಾರದೋಳಿಲ್ಲ ಏ ಕೀರನ್ ಮರಿಯಾಗಿ ಹುಡುಗ ಕರ್ದಿ ತಂಡೊಂದು ಹುಡುಗಿ ಮೂಗುತ್ತವಾಗಿ ಬೆಳ್ದಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಜಿಲ್ಲಿಯ ಪಂಜಾರದೋಳಿಲ್ಲ ಏ ಮೂಗುತ್ತವಾಗಿ ಬೆಳ್ದಿ ತಂಡೊಂದು ಹುಡುಗಿ ಇಲ್ಗಾರ್ ಹುಡುಗನಾಗಿ ಹದ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಜಿಲ್ಲಿಯ ಪಂಜಾರದೋಳಿಲ್ಲ ಏ ಇಲ್ಗಾರ್ ಹುಡುಗನಾಗಿ ಹದ್ದಿ ತಂಡೊಂದು ಹುಡುಗಿ ರಾಗರ್ ಮರಿಯಾಗಿ ರಾಚಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಜಿಲ್ಲಿಯ ಪಂಜಾರದೋಳಿಲ್ಲ ಏ ನಾಗರ್ ಮರಿಯಾಗಿ ಹುಡುಗಿ ರಾಚಿ ತಂಡೊಂದು ಹುಡುಗಿ ಕಿರಣ್ ಮರಿಯಾಗಿ ಕಡ್ದನು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಕೇಳಕ್ಕಯ್ಯ ಗಿಣಿಯ ಪಂಜಾರದೋಳಿಲ್ಲ ಏ ಕೇರನ್ ಮರಿಯಾಗಿ ಹುಡುಗಿ ಕಡ್ದಿದ್ ಕಂಡೊಂದು ಹುಡುಗಿ ಅಡಕೆ ದಸಿಯಾಗಿ ಬೆಳ್ದಳು ಕಣಕ್ಕಯ್ಯ ಮಂಚಾದ ಮೇಲಿಲ್ಲ ಏ ಹಡಕೆ ದಸಿಯಾಗಿ ಹುಡುಗಿ ಬೆಳೆದಿದ್ ಕಂಡೊಂದು ಹುಡುಗ ತಿಳ ಹುಡುಗನಾಗಿ ಕುಯ್ದನು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀನಿಯ ಪಂಜಾರ ತೋಳಿಲ್ಲ ಏ ತಿಳ ಬಾಯಾಗಿ ಹುಡುಗ ಕುಯ್ದಿದ್ ಕಂಡೊಂದು ಹುಡುಗಿ ಗರ್ಕೆ ಉಲ್ಲಾಗಿ ಬೆಳೆದಳು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀನಿಯ ಪಂಜಾರ ತೋಳಿಲ್ಲ ಏ ಗರ್ಕೆ ಹುಡುಗಿಯಾಗಿ ಬೆಳೆದಿದ್ ಕಂಡೊಂದು ಹುಡುಗ ಟಗರ ಮರಿಯಾಗಿ ಮೇದನು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಏ ಟಗರ ಮರಿಯಾಗಿ ಹುಡುಗ ಮೇದಿ ಕಂಡೊಂದು ಹುಡುಗಿ ಅಗ್ರ ಮರಿಯಾಗಿ ಬರಲು ಕಣಕ್ಕಯ್ಯ ಏ ಅಗಸನ್ ಮಗನಾಗಿ ಒಗೆದಿದ್ದು ಕಂಡು ಒಳ್ಳೆ ಮೀನಾಗಿ ಬಳ್ಳಳು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀನಿಯ ಪಂಜಾರ ತೋಳಿಲ್ಲ ಏ ಅಗಸರ ಮಗನಾಗಿ ಒಗ್ದಿದ್ ಕಂಡೊಂದು ಹುಡುಗಿ ಜಿಂಕೆ ಮರಿಯಾಗಿ ನಿಂತಳು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀನಿಯ ಪಂಜಾರ ತೋಳಿಲ್ಲ ಏ ಜಿಂಕೆ ಮರಿಯಾಗಿ ಹುಡುಗಿ ನಿಂತಿದ್ ಕಂಡೊಂದು ಹುಡುಗ ಬೇಟೆ ಕರ್ನಾಗಿ ಸೆಳೆದನು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀನಿಯ ಪಂಜಾರ ತೋಳಿಲ್ಲ ಏ ಬೇಟೆ ಕರ್ನಾಗಿ ಹುಡುಗ ಸೆಂದಿದ್ ಕಣ್ಣೊಂದು ಹುಡುಗಿ ಮೂಗೋತ್ತವಾಗಿ ಬೆಳೆದಳು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀನಿಯ ಪಂಜಾರ ತೋಳಿಲ್ಲ ಏ ಮೂಗೋತ್ತವಾಗಿ ಬೆಳೆದಿದ್ ಕಣ್ಣೊಂದು ಹುಡುಗಿ ಇಲ್ಗಾರ್ ಹುಡುಗನಾಗಿ ಹದ್ದನು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀನಿಯ ಪಂಜಾರ ತೋಳಿಲ್ಲ ಏ ಇಲ್ಗಾರ್ ಹುಡುಗನಾಗಿ ಹದ್ದಿದ್ ಕಂಡೊಂದು ಹುಡುಗಿ ಗದ್ದೆ ಬದಿಯಾಗಿ ಬಿದ್ದಳು ಕಣಕ್ಕಯ್ಯ ಇಲ್ಲ ಮಂಜಾರ ಮೇಲಿಲ್ಲ ಕೆಳಕ್ಕಯ್ಯ ಜೀನಿಯ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾದ ಮೇಲಿಲ್ಲ ಕೆಳಕ್ಕಯ್ಯ ಗೀಣಿಯ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾದ ಮೇಲಿಲ್ಲ ಕೆಳಕ್ಕಯ್ಯ ಜೀನಿಯ ಪಂಜಾರ ತೋಳಿಲ್ಲ ಏ ಗದ್ದೆ ಬದುವಾಗಿ ಬಿದ್ದಿದ್ ಕಂಡೊಂದು ಹುಡುಗ ರೈತನ ಮಗನಾಗಿ ಸೌರನು ಕಣಕ್ಕಯ್ಯ ಏಲಲ್ಲ ಮಂಜಾದ ಮೇಲಿಲ್ಲ ಕೆಳಕ್ಕಯ್ಯ ಜೀನಿಯ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾದ ಮೇಲಿಲ್ಲ ಕೆಳಕ್ಕಯ್ಯ ಗೀಣಿಯ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾದ ಮೇಲಿಲ್ಲ ಕೆಳಕ್ಕಯ್ಯ ಜೀನಿಯ ಪಂಜಾರ ತೋಳಿಲ್ಲ ಏ ರೈತನ ಮಗನಾಗಿ ಸೌರಿದ್ ಕಂಡೊಂದು ಹುಡುಗಿ ಮಲ್ದ ಮರಿಯಾಗಿ ಹಾವಡಳು ಕಣಕ್ಕಯ್ಯ ಇಲ್ಲ ಮಂಜಾದ ಮೇಲಿಲ್ಲ ಕೆಳಕ್ಕಯ್ಯ ಜೀನಿಯ ಪಂಜಾರ ತೋಳಿಲ್ಲ ಏ ಮಲ್ದ ಮರಿಯಾಗಿ ಹುಡುಗಿ ಓಡಿದ್ ಕಂಡೊಂದು ಹುಡುಗ ಬೇಡ ಹುಡುಗನಾಗಿ ಹೊಡೆದನು ಕಣಕ್ಕಯ್ಯ ಇಲ್ಲ ಮಂಜಾದ ಮೇಲಿಲ್ಲ ಕೆಳಕ್ಕಯ್ಯ ಜೀನಿಯ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾದ ಮೇಲಿಲ್ಲ ಕೆಳಕ್ಕಯ್ಯ ಗೀಣಿಯ ಪಂಜಾರ ತೋಳಿಲ್ಲ ಏಲಲ್ಲ ಮಂಜಾದ ಮೇಲಿಲ್ಲ ಕೆಳಕ್ಕಯ್ಯ ಜೀನಿಯ ಪಂಜಾರ ತೋಳಿಲ್ಲ ಏ ಬೇಟೆ ಕರ್ನಾಗಿ ಹುಡುಗ ಹೊಡೆದಿದ್ ಕಂಡೊಂದು ಹುಡುಗಿ ರೈತ ಬಾಂಧವರೇ, ಇದುವರೆಗೆ ಮಾಗಡಿ ತಾಲೂಕು ತೂಬಿನಕೆರೆಯ ರಂಗಸ್ವಾಮಯ್ಯ ಮತ್ತು ಸಂಗಡಿಗರಿಂದ ಕೋಲಾಟದ ಪದಗಳನ್ನು ಕೇಳುತ್ತಿದ್ದೀರಿ. ಕೃಷಿರಂಗ ಕಾರ್ಯಕ್ರಮವನ್ನು